ರೀತಿ ಸಮಸ್ಯೆ ಆಗಬಹುದು ಅನ್ನೋ ಒಂದು ಭಾವನೆ ಇವತ್ತಿಗೂ ಇದೆಯಾ? ಇನ್ನೂ ಇದೆ. ಅಂದ್ರೆ 10 ವರ್ಷಕ್ಕೆ ಹಿಂದೆ ಕಂಪೇರ್ ಮಾಡಿದ್ರೆ ಇವಾಗ ಬೆಟರ್, ತುಂಬಾ ಜನ ಒಪ್ಕೊಳ್ತಿದ್ದಾರೆ, ನನಗೆ ಸಮಸ್ಯೆ ಇದೆ, ನನಗೆ ಟ್ರೀಟ್ಮೆಂಟ್ ಬೇಕು ಅಂತ ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ. ಬಟ್ ಈಗಲೂ ಕೂಡ ಬಹಳಷ್ಟು ಮಂದಿ ಮಾನಸಿಕ ಕಾಯಿಲೆನ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅದು ಕಾಯಿಲೆನೇ ಅಲ್ಲ ಅನ್ನೋ ರೀತಿನಲ್ಲಿ ನಡ್ಕೊಳ್ತಾರೆ. ಒಂದು ಇನ್ನೊಂದು, ಅಕಸ್ಮಾತ್ ನಾನು ಟ್ರೀಟ್ಮೆಂಟ್ ತಗೊಳ್ಳೋಕೆ ಹೋದ್ರೂ ಬೇರೆಯವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅನ್ನೋ ಅಂತ ಒಂದು ಭಯ ತುಂಬಾ ಜನಕ್ಕಿದೆ. ಸೊ ಅದನ್ನ ನಾವು ಬದಲಾಯಿಸಬೇಕಾಗತ್ತೆ. ಅದನ್ನ ಬದಲಾಯಿಸಬೇಕಂತ ಅಂದ್ರೆ ಸುತ್ತಮುತ್ತ ಇರುವವರು ಮಾನಸಿಕ ಕಾಯಿಲೆಗೆ ಚಿಕಿತ್ಸೆಗೆ ಹೋದಾಗ ಏ ಅವ್ನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿದ್ನಂತೆ ಅಂತ ರೇಕ್ಸದಿಂದ ಬಿಟ್ಟು ಅವರಿಗೆ ಸಪೋರ್ಟಿವ್ ಆಗಿದ್ದಾಗ ಈ ಒಂದು ಬದಲಾವಣೆಯನ್ನ ನಾವು ತರಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಅದೇ ಕಾಯಿಲೆ ಅನ್ನೋದು ಒಬ್ಬ ವ್ಯಕ್ತಿಗೆ ಬಂದ್ರೆ ಆತನ ಸುತ್ತ ಇರುವಂತಹ ಸಮಾಜ ಏನಿದೆಯಲ್ಲ ಅದು ಕೂಡ ಆ ವ್ಯಕ್ತಿಯ ಸಪೋರ್ಟ್ಗೆ ನಿಲ್ಬೇಕು. ಹೌದು, ಅದ್ರ ಬದಲು ಸಮಸ್ಯೆ ಯಾರಿಗಾದ್ರೂ ಬರಬಹುದು. ಇವತ್ತು ಅವನಿಗೆ ಬಂದಿದೆ, ನಾಳೆ ನನಗೂ ಬರಬಹುದು. ಆದ್ರೆ ಅವನಿಗೆ ಬಂದಿದೆಯಲ್ಲ ಅಂತ ಹೇಳಿ ನಾನು ಗೇಲಿ ಮಾಡೋದ್ರಿಂದ ಅವನ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನೋದೇ. ಆದ್ರೆ ನಮ್ಮ ಸ್ವಭಾವ ಹೇಗಿರಬೇಕು ಅದನ್ನು ನಾವು ತಿದ್ಕೋಬೇಕಾಗತ್ತೆ. ಖಂಡಿತ ಖಂಡಿತ. ಈಗ ವೈದ್ಯರಾಗಿ ತಮಗೇನ್ ಅನ್ಸುತ್ತೆ ಅಂದ್ರೆ ಮಾನಸಿಕ ಕಾಯಿಲೆ ಬಂದಿರುವಂತಹ ವ್ಯಕ್ತಿಗಿಂತ ಅವನನ್ನು ನೋಡ್ಕೊಳ್ಳೋರ್ ಪಾತ್ರನೇ ಮುಖ್ಯ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಗೇನ್ ಅನ್ಸುತ್ತೆ? ಇಬ್ರು ಪಾತ್ರನೂ ತುಂಬಾ ಮುಖ್ಯ. ಈಗ ಮಾನಸಿಕ ಕಾಯಿಲೆ ಬಂದಿರುವಂತಹ ವ್ಯಕ್ತಿಗೆ ಈಗ ಫಸ್ಟ್ ಆಫ್ ಆಲ್ ಕಾಯಿಲೆ ಬಂದಿದೆ ಅಂತ ಗುರುತು ಮಾಡೋದು ಮನೆಯವರು. ಸೊ ಅದು ಅವರದ್ದೇ ಕೆಲಸ ಆಗ್ತದೆ. ಮನೆಯವರು ಇರ್ಬೋದು ಅಥವಾ ಕಚೇರಿ ಸಿಬ್ಬಂದಿಗಳಿರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಸುತ್ತಮುತ್ತ ಇರೋರೇನೆ ಕಂಡುಹಿಡಿಬೇಕು. ತದನಂತರ ಅವರನ್ನ ಮೋಟಿವೇಟ್ ಮಾಡೋದು ಇವರೇನೆ. ಅವ್ರಿಗೆ ಚಿಕಿತ್ಸೆ ಬೇಕು, ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಬೇಕಾದಂತಹ ಸಹಾಯವನ್ನ ಮಾಡಬೇಕಾಗ್ತದೆ. ಚಿಕಿತ್ಸೆ ಮುಂದುವರಿಸೋ ರೀತಿನಲ್ಲಿ ಅವ್ರನ್ನ ಕಂಟಿನ್ಯೂಸ್ ಆಗಿ ಮೋಟಿವೇಟ್ ಮಾಡ್ಕೊಂಡು ಅವ್ರನ್ನ ಜೊತೆಗೆ ಇಟ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಎಪಿಸೋಡ್ ಆಗದೆ ಇರೋ ಹಾಗೆ ಅವ್ರ ಜೊತೆಗೆ ಅವ್ರ ಮಾತಾಡಿಕೊಂಡು ಅವ್ರನ್ನ ಒಂದು ಪ್ರೊಟೆಕ್ಟಿವ್ ಎನ್ವೈರನ್ಮೆಂಟ್ ಅಂತ ಏನು ಪೂರಕವಾದ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಜೊತೆಗೆ ಇರಬೇಕಾಗತ್ತೆ. ಡೆಫಿನೆಟ್ ಆಗಿ ಸುತ್ತಮುತ್ತ ಇರೋರು ಕೂಡ ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಮನೆಯಲ್ಲಿದ್ದಾಗ. ಒಳ್ಳೆಯದು ಡಾಕ್ಟರ್ ಸುನೀತಾ ಅವರೇ, ಇದುವರೆಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಮಾನಸಿಕ ತೊಂದರೆ ಇದೆ ಎಂದಾಗ ಏನು ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ನಮಸ್ತೆ. ಮನದಂಗಳ ಇದುವರೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಮಾನಸಿಕ ತೊಂದರೆ ಇದೆ ಎಂದಾಗ ಏನು ಮಾಡಬೇಕು ಈ ವಿಚಾರವಾಗಿ ಮಾನಸಿಕ ವೈದ್ಯರಾದ ಡಾಕ್ಟರ್ ಕೆಎಸ್ ಸುನೀತಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದ್ರಲ್ವಾ? ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮನದಂಗಳ ಮಾನಸಿಕ ಆರೋಗ್ಯ ನಿರ್ವಹಣೆ ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದರೆ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಹಾಸನ. ಆಕಾಶವಾಣಿ ಹಾಸನ FM. ರಸಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಮಕ್ಕಳ ಸಾಹಿತ್ಯ ಮತ್ತು ಸಾಹಿತಿಗಳು. ಕೇಳಿ ಕಾರ್ಯಕ್ರಮ ರಸಪ್ರಶ್ನೆ. ಇಂದಿನ ವಿಷಯ ಮಕ್ಕಳ ಸಾಹಿತ್ಯ ಮತ್ತು ಸಾಹಿತಿಗಳು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289. STD ಕ್ರಮಾಂಕ 08172. ಕೇಳಿದ್ರೆ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ವಿಷಯ ಮಕ್ಕಳ ಸಾಹಿತ್ಯ ಮತ್ತು ಸಾಹಿತ್ಯಗಳು. ಈ ಬಗ್ಗೆ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಯೋಚನೆಯನ್ನು ಮಾಡಿ ಉತ್ತರವನ್ನು ಕೊಡಿ ಅಂತೇಳಿ ಕೇಳ್ತಾ ನಾವೀಗ ಕಲರ್ಗಳನ್ನ ನೋಡೋಣ. ಯಾರೆಲ್ಲ ಕರೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕೇಳ್ತಾ ಹೋಗೋಣ. ಹಲೋ. ಹಲೋ, ನಮಸ್ತೆ. ಭೈರವಿ. ಭೈರವಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಎಷ್ಟನೇ ತರಗತಿ ಓದ್ತಾ ಇದ್ದೀರಿ ಭೈರವಿ ಅವರೇ? ಸೆವೆಂತ್ ಸ್ಟ್ಯಾಂಡರ್ಡ್. ಯಾವ ಶಾಲೆ? ಬೋಚಿಹಳ್ಳಿನೇ. ಈಗ ಪ್ರಶ್ನೆಗಳನ್ನ ಕೇಳ್ಬೋದಾ ನಿಮಗೆ? ಈಗ ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡಿ ನೀವು. ಕಮ್ಮಿ ಮಾಡಿದ್ರಲ್ವಾ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಅಂತಕ್ಕಂಥ ಒಂದು ಪುಸ್ತಕ, ಈ ಪುಸ್ತಕವನ್ನು ಬರೆದ ಕವಿ ಯಾರು? ಕುವೆಂಪು. ಕುವೆಂಪು ಅವರು. ಹಾ ಹಾ. ಪುಸ್ತಕ ಕೊಂಡ್ಕೊಂಡಿದ್ದಾರೆ ಇದನ್ನ? ಇಲ್ಲ. ಕೊಂಡ್ಕೋಬೇಕಲ್ವಾ. ಮಕ್ಕಳಿಗಾಗಿ ಇರ್ತಕ್ಕಂಥ ಒಂದು ಪುಸ್ತಕ ಅದು ಅಲ್ವಾ? ಸರಿಯಾಗಿ ಉತ್ತರ ಹೇಳಿದಿರಿ ಭೈರವಿ ಅವರೇ. ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ. ಹಲೋ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ಹಲೋ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ಬಾಗೇಶ್ಪುರದಿಂದ ಇಂದ್ರೇಗೌಡ ಅಂತ. ಬಾಗೇಶ್ವರದಿಂದ ಇಂದ್ರೇಗೌಡ. ಇಂದ್ರೇಗೌಡ ಅವರು. ಇವತ್ತಿನ ರಸಪ್ರಶ್ನೆ ವಿಷಯ ಮಕ್ಕಳ ಸಾಹಿತ್ಯ ಮತ್ತೆ ಸಾಹಿತಿಗಳು ಅಂತ ಇದೆ. ಈಗ ಒಂದು ಪ್ರಶ್ನೆ ನಿಮಗಾಗಿ. ಘಟ್ಟದ ಜೋಗಿ ಅಂತಕ್ಕಂಥ ಒಂದು ಮಕ್ಕಳ ಪುಸ್ತಕ, ಈ ಪುಸ್ತಕವನ್ನು ಬರೆದ ಕವಿ ಯಾರು? ದಾರಾಬೇಂದ್ರೆ. ದಾರಾಬೇಂದ್ರೆ ಅಲ್ಲ, ಇತ್ತೀಚಿನ ಕವಿ ಇವರು. ಪ್ರೇಮ ಕವಿ ಅಂತ. ಚೆನ್ನವೀರ ಕಣವಿ. ಇಲ್ಲ ಇಲ್ಲ, ಇನ್ನೂ ಇತ್ತೀಚೆಗೆ ಬರಬೇಕು. ಪ್ರೇಮ ಕವಿ ಅಂತ ಕೂಡ ಹೆಸರು ಪಡ್ಕೊಂಡಿದ್ದಾರೆ ಅವರು. ಅಲ್ಲ, ಅವರು ಕಾದಂಬರಿಗಳನ್ನ ಬರೆದ್ರು, ಮಕ್ಕಳ ಕಾದಂಬರಿ ಬರೆದಿರೋದು ಗೊತ್ತಿಲ್ಲ. ಈಗ ಘಟ್ಟದ ಜೋಗಿ ಅಂತಕ್ಕಂಥ ಒಂದು ಮಕ್ಕಳ ಪುಸ್ತಕವನ್ನು ಬರೆದಿರ್ತಕ್ಕಂತ ಕವಿ ಯಾರು ಅಂತ ಗೊತ್ತಾಗ್ತಾ ಇಲ್ವಾ? ಯೋಚನೆ ಮಾಡಿ ನೋಡೋಣ, ಗೊತ್ತಾದ್ರೆ ಕರೆ ಮಾಡಿ. ಸರಿ, ಧನ್ಯವಾದಗಳು. ಹಲೋ. ಹಲೋ. ನಮಸ್ತೆ ಸರ್. ಸರ್ಸಿಂಹಸ್ವಾಮಿ. ಕೆ ಎಸ್. ತಮ್ಮ ಪರಿಚಯ ಮಾಡ್ಕೊಳ್ಳಿ ಫಸ್ಟ್. ಸಿಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ವಾಣಿಸ್ಕೊಡ ತಾಲೂಕು. ಹಾ, ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಪ್ರೇಮ ಕವಿ, ಇತ್ತೀಚಿನ ಪ್ರೇಮ ಗೀತೆಗಳನ್ನ ಬರಿತಾ ಇರ್ತಕ್ಕಂಥವ್ರು ಒಬ್ಬ ಕವಿ, ಘಟ್ಟದ ಜೋಗಿ ಅಂತ ಹೇಳಿ ಒಂದು ಕೃತಿ ಇದೆ. ಆ ಕೃತಿಯನ್ನ ಬರೆದಂತ ಕವಿ ಯಾರು ಅಂತೇಳಿ? ಇಲ್ಲ ಇಲ್ಲ, ತಪ್ಪಾಗಿದೆ. ಅಲ್ಲ ಅಲ್ಲ, ಹತ್ತಿರಕ್ಕೆ ಬರ್ತಾ ಇದ್ದೀರಿ. ಇನ್ ಸ್ವಲ್ಪ ವಿಚಾರ ಗೊತ್ತಾದ್ರೆ ನಿಮಗೆ ಹೇಳ್ಬಿಡ್ತೀರಿ ಈಗ ಉತ್ತರ. ಸ್ವಲ್ಪ ಹೇಳಿದ್ರೆ ಜಯಂತ್ ಕಾಯ್ಕಿಣಿ ಅವರ ಹೆಚ್ಚು ಕಮ್ಮಿ ಆ ಒಂದು ವಯೋಮಾನದವರೇ. ಇಲ್ಲ ಇಲ್ಲ, ಇರ್ಲಿ, ತೊಂದರೆ ಇಲ್ಲ. ಯೋಚನೆಯನ್ನು ಮಾಡಿ. ಧನ್ಯವಾದಗಳು. ಧನ್ಯವಾದಗಳು. ಹಲೋ. ಹಲೋ. ಹಲೋ. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಮಂಜುನಾಥ್ ಅಂತ. ಹಲೋ. ಹಾ ಹೇಳಿ, ಯಾವ ಊರಿಂದ? ಅಂಡ್ರಂಗಿಯಿಂದ ಸರ್. ಹಾ, ಅಂಡ್ರಂಗಿ ಮಲ್ಲಿಪಟ್ಟಣ ಅಲ್ಲ? ಕೊಣನೂರು ಹತ್ರ ಅಂಗಡಿಯಿಂದ. ಹಾ ಹಾ ಹಾ. ಇವತ್ತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಮತ್ತೆ ಸಾಹಿತಿಗಳು ಅಂತ ಇದೆ. ಘಟ್ಟದ ಜೋಗಿ ಅಂತಕ್ಕಂತ ಒಂದು ಕೃತಿ, ಮಕ್ಕಳ ಒಂದು ಕತೆ ಅದು. ಅದನ್ನ ಬರೆದಂತ ಕವಿ ಯಾರು? ಮೈಸೂರು ಅನಂತ ಸ್ವಾಮಿ. ಇಲ್ಲ ಇಲ್ಲ, ಮೈಸೂರು ಅನಂತ ಸ್ವಾಮಿ ಅವರು ಅದು ಹಾಡನ್ನು ಹೇಳ್ತಿದ್ರು ಅವರು. ಇರ್ಲಿ, ಉತ್ತರವನ್ನ ನಾನೇ ಹೇಳ್ತೀನಿ. ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಘಟ್ಟದ ಜೋಗಿ ಅಂತಕ್ಕಂತ ಒಂದು ಮಕ್ಕಳ ಕಥೆಯನ್ನ ಬರೆದ್ರು ಪುಸ್ತಕ. ಎಚ್ ಎಸ್ ವೆಂಕಟೇಶ ಮೂರ್ತಿ. ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಲೋ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ. ವಿಜಯಲಕ್ಷ್ಮಿ ಧನರಾಜರಸ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೇಡಮ್, ಒಂದು ಪದ್ಯ ಹಿಂದಿನ ವರ್ಷ ಓದಿರ್ತಕ್ಕಂಥವ್ರೆಲ್ಲರಿಗೂ ಗೊತ್ತಿರುತ್ತೆ, ತಿರುಕನ ಕನಸು ಅಂತಕ್ಕಂಥ ಒಂದು ಪದ್ಯ ಇತ್ತು. ಹೌದು, ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಅಂತ ಒಂದು ಸುಂದರವಾದಂತ ಒಂದು ಪದ್ಯ, ಆ ಮಕ್ಕಳಿಗಾಗಿ ಬರೆದಿರ್ತಕ್ಕಂತ ಪದ್ಯ ಹೌದಲ್ವಾ ಅದು? ಹೌದು. ಅದು ಬರೆದಂತ ಕವಿ ಯಾರು? ಹೌದಾ, ಯೋಚನೆ ಮಾಡಿ ನೋಡೋಣ. ತಿರುಕನೋರ್ವ ಊರ ಮುಂದೆ ಅಂತಕ್ಕಂತ ಒಂದು ಪದ್ಯ ಅದು, ತಿರುಕನ ಕನಸು ಅಂತ ಒಂದು ಪದ್ಯ ಇತ್ತು. ಹೌದಾ, ಹಾಗಾದ್ರೆ ನೆನಪಿರ್ಬೋದು ಬಹುಶಃ. ಆ ಪದ್ಯವನ್ನ ಬರೆದಂತ ಕವಿ ಯಾರು? ಇಲ್ಲ ಇಲ್ಲ ಇಲ್ಲ, ಇನ್ನು ಸ್ವಲ್ಪ ಹಿಂದೆ ಹೋಗ್ಬೇಕೇನೋ. ಗೊತ್ತಾಗ್ತಾಯಿಲ್ವಾ? ಗೊತ್ತಾಗ್ತಾಯಿಲ್ವಾ? ಹೌದಲ್ವಾ, ನೋಡೋಣ ಮುಂದಿನವರು ಉತ್ತರ ಹೇಳ್ತಾರಾ ಅಂತ ಕೇಳೋಣ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ. ಸರಸ್ವತಿ ತಿಮ್ಮಪ್ಪ ಅವರು. ಈಗ ಒಂದು ಪ್ರಶ್ನೆಯನ್ನ ಕೇಳಿದೆ, ಗೊತ್ತಾಯ್ತಲ್ವಾ? ನಾನು ಹೊರಗಿದ್ದೆ. ಹೌದು, ಈಗ ಇವತ್ತು ಮಕ್ಕಳ ಸಾಹಿತ್ಯ ಮತ್ತೆ ಸಾಹಿತಿಗಳ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ. ಈಗ ನಿಮಗೆ ಬಂದಿರೋ ಪ್ರಶ್ನೆ ಯಾವುದು ಅಂದ್ರೆ, ಹಿಂದೆ ಒಂದು ಪದ್ಯ ಇತ್ತು ತಿರುಕನ ಕನಸು ಅಂತೇಳಿ, ಕನ್ನಡ ಪದ್ಯ ಹೌದಲ್ವಾ? ಗೊತ್ತಾ ನಿಮಗಿತ್ತ ಅದು? ಅದು ತಿರುಕನೋರ್ವ ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಅಂತೇಳಿ ಒಂದು ಪದ್ಯ. ಅದು ಕಣಗಲ್ ಪುಟ್ಟಣ್ಣನ? ಇಲ್ಲ ಇಲ್ಲ, ಅದು ಬರೆದಂತ ಕವಿ ಯಾರು ಅಂತೇಳಿ ಪ್ರಶ್ನೆ. ವಿವೇಕಾನಂದರು? ಅಲ್ಲ. ಗೊತ್ತಾಗ್ಲಿಲ್ಲ? ಗೊತ್ತಾಗುದಿಲ್ಲ, ಈಗ ನೆನಪಿಲ್ಲ. ಗೊತ್ತುಂಟು, ನನಗೆ ಈಗ ನೆನಪು ಬರುದಿಲ್ಲ ಸರ್. ಕರೆ ಮಾಡಿದಕ್ಕೆ ತಮಗೆ ಧನ್ಯವಾದಗಳು. ಯೋಚನೆಯನ್ನು ಮಾಡಿ ಉತ್ತರಕ್ಕಾಗಿ. ಓಕೆ ಓಕೆ. ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಸೋಮಶೇಖರ್ ಮಾತಾಡ್ತಾ ಇದ್ದೀನಿ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಮತ್ತೆ ಸಾಹಿತಿಗಳು ಅಂತೇಳಿ ಪ್ರಶ್ನೆ, ಗೊತ್ತಾಗಿದೆಯಾ? ಅದೇ ಸರ್, ಇದು ತಿರುಕನ ಕನಸು ಬರ್ದಿರ್ತಾನೆ. ಹೌದು, ಸೀತಾರಾಮಯ್ಯನವರು ಸರ್. ಸೀತಾರಾಮಯ್ಯ ಅಲ್ವಲ್ಲ ಅಲ್ವಾ ಅಲ್ಲ, ಮುಪ್ಪಿನ ಷಡಾಕ್ಷರಿ ಇರ್ಬೋದು ಸರ್. ಹೌದು ನೋಡಿ, ಇದು ಸರಿಯಾದ ಉತ್ತರ, ಮುಪ್ಪಿನ ಷಡಾಕ್ಷರಿ. ಮುಪ್ಪಿನ ಷಡಾಕ್ಷರಿ ಇದು ಸರಿಯಾಗಿರ್ತಕ್ಕಂತ ಉತ್ತರ. ಸರಿ ಉತ್ತರವನ್ನ ಕೊಟ್ಟಿದ್ರಿ, ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆಯನ್ನು ಕೇಳ್ಬೋದಾ ನಿಮಗೆ? ಹೇಳಿ ಸರ್, ಪರವಾಗಿಲ್ಲ. ಮಕ್ಕಳಿಗಾಗಿ ಶಿವರಾಮ ಕಾರಂತ್ ಅವರು ಒಂದು ಕೃತಿಯನ್ನು ಬರೀತಾರೆ, ಪುಸ್ತಕವನ್ನ. ಶಿವರಾಮ ಕಾರಂತ, ಈಗ ನಾನು ಕವಿಯ ಹೆಸರನ್ನ ಹೇಳ್ತಾ ಇದ್ದೀನಿ, ಈಗ ನೀವು ಅವ್ರು ಬರ್ದಿರ್ತಕ್ಕಂಥ ಪುಸ್ತಕದ ಹೆಸರನ್ನ ಹೇಳಬೇಕು ಮಕ್ಕಳಿಗೆ ಸರ್. ಹೌದು, ಶಿವರಾಮ್ ಕಾರಂತ್ ಅವರು ಮಕ್ಕಳಿಗಾಗಿ ಒಂದು ಕಥೆಯನ್ನ ಬರೆದಿದ್ದಾರೆ, ಒಂದು ಒಳ್ಳೆ ಹೆಸರು ಕೂಡ ಕೊಟ್ಟಿದ್ದಾರೆ. ಹೌದು, ಗೊತ್ತಾಗ್ತಾಯಿಲ್ವಾ? ಇರ್ಲಿ, ಕರೆ ಮಾಡಿ ಒಂದು ಉತ್ತರವನ್ನು ಕೂಡ ಹೇಳಿದಿರ, ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಸರಿ ಸರ್, ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಸರ್, ನಾನು ಸುರೇಶ್ ಅಂತ, ಹಾಸನ ವಿದ್ಯುತ್ ನಗರದಿಂದ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಇವತ್ತಿನ ಮಕ್ಕಳ ಸಾಹಿತ್ಯ ಮತ್ತೆ ಸಾಹಿತಿಗಳು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಈಗ ಶಿವರಾಮ್ ಕಾರಂತ ಅವರು ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಮಕ್ಕಳ ಪುಸ್ತಕ ಅದು, ಆ ಪುಸ್ತಕದ ಹೆಸರೇನು ಅಂತ? ಬಾಲ ಪ್ರಪಂಚ. ಅದು ಅಂದ್ರೆ ಮುಂದೆ ಅವರು ಪತ್ರಿಕೆಗಳು ಕೂಡ ಪತ್ರಿಕೆಯನ್ನಾಗಿ ಅದು ಹೊರತರ್ತಾರೆ, ಆ ಪತ್ರಿಕೆಗಳಲ್ಲ. ಈಗ ಒಂದು ಪುಸ್ತಕದ ಹೆಸರೇ ಅದು, ಮಕ್ಕಳಿಗಾಗಿ ಇರ್ತಕ್ಕಂಥ ಒಂದು ಪುಸ್ತಕ. ಚೋಮನ ಅಲ್ಲ ಅಲ್ಲ, ಅದು ಕಾದಂಬರಿ ಅದು. ಗೊತ್ತಾಗ್ತಿಲ್ಲ ಅದಲ್ವಾ. ಇಲ್ಲಿ ಉತ್ತರ ನಾನೇ ಹೇಳ್ಬಿಡ್ತೇನೆ, ಗಜರಾಜ ಅಂತೇಳಿ. ಗಜರಾಜ ಅಂತೇಳಿ ಶಿವರಾಮ ಕಾರಂತ್ ಅವ್ರು ಬರೆದಿರ್ತಕ್ಕಂತ ಒಂದು ಮಕ್ಕಳಿಗಾಗಿ ಇರ್ತಕ್ಕಂಥ ಒಂದು ಕತೆ ಅದು, ಪುಸ್ತಕ. ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಕಥೆಯನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಸರ್, ನಾನು ಎಂ ಪಿ ರೇಣುಕಾ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲ್ಲೇನಹಳ್ಳಿಯಿಂದ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ರೇಣುಕಾ ಅವರೇ. ಹಲೋ ಹಲೋ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಕೇಳಿಸ್ತಾ ಇದೆಯಲ್ವಾ? ಸ್ವಲ್ಪ ನೆಟ್ವರ್ಕ್ ತೊಂದರೆ ಇತ್ತು, ಈಗ ಕೇಳಿಸ್ತಾ ಇದೆ ಸರ್. ಮಕ್ಕಳಿಗಾಗಿ ಕುವೆಂಪು ಅವರು ಅನೇಕ ನಾಟಕಗಳನ್ನ ಬರೆದರು. ಹೌದು, ನಿಮಗೆ ಮಕ್ಕಳಿಗಾಗಿ ಬರೆದಿರ್ತಕ್ಕಂತ ಕೆಲವು ನಾಟಕಗಳು ಕುವೆಂಪು ಅವರು ಬರೆದಿರ್ತಕ್ಕಂತ ನಾಟಕದ ಪುಸ್ತಕಗಳಲ್ಲಿ ಮಕ್ಕಳಿಗಾಗಿ ಅಂತ ಅಂದ್ರೆ ಮೋಡಣ್ಣನ ತಮ್ಮ ಅಂತ ಹೇಳಿ ಬರ್ತಿದ್ದಾರೆ. ಮೋಡಣ್ಣನ ತಮ್ಮ ನನ್ನ ಗೋಪಾಲ ಅಂತ ಹೇಳಿದೆ. ನನ್ನ ಗೋಪಾಲ ಮೋಡಣ್ಣನ ತಮ್ಮ. ಹಾಗೇನೇ ಬೊಮ್ಮನಹಳ್ಳಿ ತಿಂಗಳ ಜೊತೆ ಕವನ ಅದು ಕವನ. ಹೌದು, ಕವನ ಅದು, ಇದು ನಾಟಕ. ಹಾಗೇನೇ ನನ್ನ ಗೋಪಾಲ ಆಮೇಲೆ ಚಂದ್ರಹಾಸ ಅಂತ ಹೇಳ್ಬಿಟ್ಟು ಅದು ಮಕ್ಕಳಿಗಾಗಿ ಬರೆದಿರೋದು ನಾಟಕ ಅದು. ಹಲೋ, ಹೇಳಿ ಹೇಳಿ. ನಾಟಕ ಇನ್ನು ಬೇರೆ ನಾಟಕಗಳು ತುಂಬಾನೇ ಇದೆ ಸರ್. ಅದು ಸ್ಮಶಾನ ಕುರುಕ್ಷೇತ್ರ ಇದೆ, ಶೋಧ ತಪಸ್ಸು ಇದೆ, ಜಲಗಾರ ಇದೆ, ಹಾಗೇನೆ ಕಾನಿನಿ ಅಂತ ಬರ್ದಿದ್ದಾರೆ. ಹಾಗೇನೆ ಶೇಕ್ಸ್ಪಿಯರ್ ನ ನಾಟಕ ಟೆಂಪೆಸ್ಟ್ ನ ಬಿರುಗಾಳಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಆಮೇಲೆ ಹ್ಯಾಮ್ಲೆಟ್ ಅಂದ್ರೆ ರಕ್ತಾಕ್ಷಿ ಅಂತ ಹೇಳಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತುಂಬಾನೇ ನಾಟಕಗಳಿದೆ ಸರ್. ಖಂಡಿತ ಖಂಡಿತ, ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡಿದ್ರಿ. ಇವತ್ತು ನಾವು ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತ್ರ ವಿಚಾರವನ್ನ ಮಾಡ್ತಾ ಇದೀವಿ. ಸರಿ ಉತ್ತರವನ್ನ ಕೊಟ್ಟಿದ್ದೀರಿ. ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು ಮೋಡಣ್ಣನ ತಮ್ಮ ಅಂತ ಹೇಳಿ, ಅದೊಂದು ಗೀತ ರೂಪಕ. ಅದೊಂದು ಗೀತ ರೂಪಕ. ಗೋಪಾಲ ಚಂದ್ರಹಾಸ ಅಂತ ಹೇಳಿ ಮಕ್ಕಳಿಗಾಗಿ ಬರೆದಂತ ನಾಟಕ. ಖಂಡಿತ, ಮಕ್ಕಳಿಗಾಗಿ ಬರೆದಿರ್ತಕ್ಕಂಥದ್ದು. ಮೋಡಣ್ಣನ ತಮ್ಮ ಅಂತಕ್ಕಂಥದ್ದು ಒಂದು ನಿಸರ್ಗ ಪ್ರೀತಿಯನ್ನ ಮಕ್ಕಳಿಗೆ ಮೂಡಿಸೋದಕ್ಕೆ ಬಿಂಬಿಸುವಂತ ನಾಟಕ. ಪರಿಸರ ಮೋಡ ಅದೆಲ್ಲ ಮೋಡಜ್ ಮಕ್ಕಳ ಜೊತೆ ಮಾತಾಡ್ದಂಗೆ ಅದೆಲ್ಲ ಬರ್ತದೆ ಸರ್. ತುಂಬಾ ಕವನಗಳನ್ನ ಕೂಡ ಬರ್ದಿದೆ ಸರ್. ಎಲ್ಲಿಗೆ ನಾವು ಹೋದರೆ ಅಲ್ಲಿಗೆ ಬರುತ್ತೀರಿ ಅಮ್ಮ ಚಂದಿರ ನನ್ನವನು ಅಂತ ಹೇಳಿ ಕವನಗಳೆಲ್ಲ ತುಂಬಾ, ಮಕ್ಕಳ ಕವನಗಳು ತುಂಬಾ ಇದೆ. ಖಂಡಿತ ಖಂಡಿತ, ಹೌದು. ಹಾಗೇನೆ ಈ ಒಂದು ಗೀತ ಗೋಪಾಲ ಅಂತಕ್ಕಂಥದ್ದು ರುದ್ರ ನಾಟಕ. ಏನ್ ಸರ್ ಗೀತಾ? ಅದೇ ಅದು ನನ್ನ ಗೋಪಾಲ ಅಂತಕ್ಕಂಥದ್ದು. ನನ್ನ ಗೋಪಾಲ, ಅದೊಂದು ರುದ್ರ ನಾಟಕ. ಹೌದು ಸರ್. ಇಲ್ಲಿ ಹೆಚ್ಚಿನ ವಿಚಾರಗಳನ್ನ ತಿಳಿಸಿದ್ರಿ, ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬ್ಯಾಂಕ್ ಪಾಸ್ ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ ಯಾಕ್ರಿ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು ಮೊಟ್ಟೆ ಹಾಲು ತರಕಾರಿ ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ತಮಗೆ ಒಂದು ಪ್ರಶ್ನೆ ಹೇಳಿ ಸರ್. ಚಂದ್ರಶೇಖರ ಕಂಬಾರರು, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಅವರು ಬರೆದಿರ್ತಕ್ಕಂಥ ಮಕ್ಕಳ ಎರಡು ನಾಟಕಗಳು ಯಾವುವು? ಹೌದು, ಚಂದ್ರಶೇಖರ ಕಂಬಾರ ಅವರು ಬರೆದಿರ್ತಕ್ಕಂಥದ್ದು ಎರಡು ಹೇಳಿ. ಸುಮಾರು ಇದೆ, ಒಂದು ಎರಡು ಮೂರು ಇದೆ ಅವರು ಬರೆದಿರ್ತಕ್ಕಂಥದ್ದು. ನೀವು ಯಾವ್ದಾದ್ರು ಎರಡು ಹೇಳಿ ಅಥವಾ ಒಂದನ್ನಾದ್ರೂ ಹೇಳಿ. ಒಂದನ್ನು ಹೇಳಿ. ಪುಟ್ಟಜ್ಜಿ ಕತೆ ಅಂತ. ಪುಟ್ಟಜ್ಜಿ ಕತೆ ಇಲ್ವಲ್ಲ, ಬಹಳ ಒಂದು ಹೆಸರುವಾಸಿ ಆಗಿರತಕ್ಕಂತ ಒಂದು ನಾಟಕ ಇದೆ ಅವರು ಬರೆದಿರ್ತಕ್ಕಂತ ಒಂದು. ಗೊತ್ತಿಲ್ಲ. ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದ. ಹಲೋ ಹಲೋ, ನಮಸ್ತೆ. ಹಾಸನ ಪೆನ್ಷನ್ ಮಾಡಿದ್ದೇನೆ ಲೋಕೇಶ್. ಲೋಕೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪ್ರಶ್ನೆ ನಾನು ಕೇಳಿದೆ, ಡಾಕ್ಟರ್ ಚಂದ್ರಶೇಖರ ಕಂಬಾರರ ಮಕ್ಕಳಿಗಾಗಿ ಬರೆದಿರ್ತಕ್ಕಂತ ನಾಟಕದ ಹೆಸರು ಯಾವ್ದಾದ್ರು ಒಂದ್ ಹೇಳಿ. ಸಿರಿಸಂಪಿಗೆ. ಸಿರಿಸಂಪಿಗೆ. ಸಿರಿಸಂಪಿಗೆ ಕಂಬಾರ ಅವರ ಬರೆದಿದ್ದದು. ಸಿರಿಸಂಪಿಗೆ. ಒಂದು ಬಹಳ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹೌದೌದು, ಅಂದ್ರೆ ನಾ ಮಕ್ಕಳಿಗಾಗಿ ಬರೆದಿರ್ತಕ್ಕಂತ ನಾಟಕವನ್ನ ಕೇಳ್ತಾ ಇದ್ದೀನಿ. ನಾಟಕ ಗೊತ್ತಿಲ್ಲ. ಹೌದು, ಉತ್ತರ ನಾನೇ ಹೇಳ್ಬಿಡ್ತೀನಿ ನೋಡೋಣ. ಅಲಿಬಾಬಾ ಮತ್ತು 40 ಮಂದಿ ಕಳ್ಳರು ಅಂತೇಳಿ. ಅಲಿಬಾಬಾ ಮತ್ತು 40 ಮಂದಿ ಕಳ್ಳರು ಅಂತಕಂತ ಬಹಳ ಒಂದು ಪ್ರಸಿದ್ಧಿ ಆಗಿತ್ತ ಅಂತ ಒಂದು ನಾಟಕ ಮಕ್ಕಳಿಗಾಗಿ ಅದನ್ನ ಬರೆದ್ರು. ಮತ್ತೆ ಪುಷ್ಪರಾಣಿ ಹಾಗೆ ಕಿಟ್ಟಿ ಕತೆ ಹೀಗೆ ಅನೇಕ ಮಕ್ಕಳಿಗಾಗಿ ನಾಟಕಗಳನ್ನ ಕಂಬಾರರು ರಚನೆಯನ್ನ ಮಾಡಿದ್ದಾರೆ. ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಲೋ, ಹಲೋ, ನಮಸ್ತೆ. ಕಡೂರ್ತಾಲ ಕುಲಿಗೆರೆಯಿಂದ ಮನ್ವಿತಾ. ಮನ್ವಿತಾ, ಹಾ ಹಾ. ಮನ್ವಿತಾ ಎಷ್ಟನೇ ತರಗತಿ ಓದ್ತಾ ಇದ್ದೀರಿ? ಫೋರ್ತ್ ಸ್ಟ್ಯಾಂಡರ್ಡ್. ಜಿ ಪಿ ರಾಜರತ್ನಂ ಗೊತ್ತಾ ನಿಮಗೆ? ಅವ್ರು ಬರ್ದಿರ್ತಕ್ಕಂತ ಯಾವ್ದಾದ್ರು ಒಂದು ಗೀತೆ ಹೇಳ್ತೀರಾ? ನಾಯಿ ಮರಿ ನಾಯಿ ಮರಿ. ಹೇಳಿ ಗೀತೆನ ಹೇಳಿ. ಅವ್ರ ಅಷ್ಟೇ ಗೊತ್ತಿರೋದ? ಹಲೋ, ಹಲೋ, ಹಲೋ, ಹಲೋ, ಕೇಳಿಸ್ಕೊಳ್ತಾ ಇಲ್ಲ. ಹಲೋ, ಹಲೋ, ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ, ನಾನು ಹಾಲೂರಿಂದ ಮಹೇಶ್ ಅಂತ ಹೇಳಿ ಮಾತಾಡೋದು. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಅದರಲ್ಲಿ ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಬಂತು, ತೆರೆದಿದ್ದೆ ಮನೆ ಬಾ ಹೋಗ ಅತಿಥಿ ಅಂತ ಹೇಳಿ. ಹೌದು, ಆ ಪ್ರೋಗ್ರಾಮ್ ಅಲ್ಲಿ ಏನ್ ಮಾತಾಡ್ತಾರೆ ಅಂದ್ರೆ, ಅದು ನಿಜಕ್ಕೂ ಆ ಪ್ರೋಗ್ರಾಮ್ ಅನ್ನ ಒಂದ್ ಗಂಟೆಗೆ ಸೀಮಿತ ಮಾಡಬಾರ್ದು, ಇನ್ನು ಜಾಸ್ತಿ ಮಾಡಿದ್ರು ಅದು ಟೈಮ್ ಹೋಗೋದು ಗೊತ್ತಾಗಲ್ಲ. ಹೌದಾ? ಅಂದ್ರೆ ನೀವ್ ಹೇಳೋ ಅರ್ಥ ಚೆನ್ನಾಗಿತ್ತು ಅಂತ ಇರ್ತೀವಿ, ತುಂಬಾ ಚೆನ್ನಾಗಿ ಬಂತು ಅಂತ ಎಫ್ ಎಂ ಕೇಳ್ತಾ ಇರ್ತೀವಿ. ಅದ್ರ ಬರೋ ಪ್ರೋಗ್ರಾಮ್ ಗಳೆಲ್ಲ ಚೆನ್ನಾಗಿರ್ತದೆ. ಅದ್ರ ಬಲ್ಲಿ ಆ ಹುಡುಗರು ಸಾಕ್ಸ್ ಎಲ್ಲಾ ಬಿಚ್ಚಿರ್ತಾರೆ, ಚೆಡ್ಡಿ ಎಲ್ಲ ಬಿಚ್ಚಾಕ್ತಾರೆ ಅಂತ ಅವ್ರು ಹೇಳಿದ್ದು. ಆಡು ಭಾಷೆಯಲ್ಲಿ ನಿಜವಾಗ್ಲೂ ಹಳ್ಳಿಯವರು ಪಕ್ಕದ ಮನೆಯವರು ಮಾತಾಡಿದ ರೀತಿ ಇತ್ತು. ಆತರ ಪ್ರೋಗ್ರಾಮ್ ಗಳು ಮಕ್ಕಳಿಗೆ ಭಾರಿ ಹೆಲ್ಪ್ ಆಗುತ್ತೆ. ಅಂದ್ರೆ ಎಲ್ಲರ ಮನೆಯಲ್ಲಿ ನಡೀತಕ್ಕಂತ ವಿಚಾರಗಳು ಅದು ನಾವು ಮಾತಾಡ್ತಾ ಇದ್ದೀವಿ, ನಮ್ಮ ಮನೇಲಿ ನಡೀತಾರ ವಿಚಾರ ಮಾತಾಡ್ತಾ ಇದ್ದಾರೆ. ನಾವು ಅನ್ಸುತ್ತೆ ಖಂಡಿತ ಖಂಡಿತ ಅವ್ರು ಹೇಳಿದ ಒಂದೊಂದು ಮಾತುಗಳು ನಿಜ. ಅದು ಹುಡುಗರಿಗೆ ಮಕ್ಕಳಿಗೆ ಪೋಷಕರುಗಳಿಗೆ ಅದು ತುಂಬಾ ಉಪಯೋಗ ಆಗಂತ ಮಾಹಿತಿಗಳು. ಹೌದಾ? ಒಳ್ಳೇದು. ಈಗ ರಸಪ್ರಶ್ನೆ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಿ? ಒಂದು ಗೀತೆಯನ್ನ ಪ್ರಸಾರ ಮಾಡ್ತೀನಿ ಈಗ ನಾನು. ಆ ಗೀತೆ ಯಾರದ್ದು, ಯಾರು ಬರ್ದಿರೋದು ಅಂತ ಹೇಳ್ಬೇಕು ನೀವು. ಹೇಳ್ತೀರಲ್ವಾ? ಕೇಳಿಸ್ಕೊಳ್ಳಿ ಗೀತೆನ. ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ? ಈ ಗೀತೆಯನ್ನ ಬರೆದಂತ ಕವಿ ಯಾರು? ಗೊತ್ತಾಗ್ತಾ ಇಲ್ಲ. ಇರ್ಲಿ, ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಇದೇ ಪ್ರಶ್ನೆನ ಮತ್ತೊಬ್ಬರಿಗೆ ಕೇಳೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮಾಡಿಕೊಡಿ. ಪ್ರಮೀಳಾ. ಪ್ರಮೀಳಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿಯಾದ ಉತ್ತರ. ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆನೆ ಹೇಳ್ಬಿಟ್ರಿ, ಹಾಡನ್ನ ಕೇಳಿಸ್ಕೊಂಡಿದ್ರಿ ನೀವು. ಹೌದಲ್ವಾ? ಕೇಳಿಸ್ಕೊಳ್ತಾ ಇದೆ ಸರ್. ಹೌದಲ್ವಾ? ಗೀತೆಗಳನ್ನೆಲ್ಲ ಕೇಳಿಸ್ಕೊಳ್ತೀರಿ. ಪಂಜ ಮಂಗೇಶ್ವರಯ್ಯರು ಮಕ್ಕಳಿಗಾಗಿ ಅವ್ರನ್ನ ಶಿಶು ಸಾಹಿತ್ಯದ ಜನಕ ಅಂತ ಹೇಳಿ ಕರೀತಾರೆ. ಹೌದು, ಶಿಶು ಸಾಹಿತ್ಯದ ಜನಕ ಅಂತ ಹೇಳಿ ಪಂಜ ಮಂಗೇಶ್ವರಯ್ಯರನ್ನ ಕರೀತಾರೆ. ಅನೇಕ ಗೀತೆಗಳನ್ನ ಮಕ್ಕಳಿಗಾಗಿ ಬರೆದಿದ್ದಾರೆ. ಡಿಸ್ಟರ್ಬ್ ಆಗ್ತಿದ್ದೀ ನಿಮಗೆ? ಅಂದ್ರೆ ಬಹುಶಃ ನೀವು ನಿಂತಿರ್ತಕ್ಕಂಥ ಸ್ಥಳ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು. ಸರಿ, ಕರೆ ಮಾಡಿ ಸರಿ ಉತ್ತರವನ್ನ ತಿಳಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ಕೋಪ ಮಾಡ್ಕೋಬೇಡಪ್ಪ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ತಮಗಾಗಿ ಮತ್ತೊಂದು ಗೀತೆಯನ್ನ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಗೀತೆಯನ್ನ ಕೇಳಿಸಿಕೊಂಡು ಆ ಗೀತೆಯ ರಚನಾಕಾರರು ಯಾರು ಅಂತೇಳಿ ಹೇಳಬೇಕು. ಆಯ್ತು ಸರ್. ನಾನು ಹರಿ ಹರಿ ಗೋಬು ನಾನು ನೀನಾರಿ ಗಾದೆಯೋ ಎಲೆ ಮಾನವ ಹರಿ ಹರಿ ಗೋಬು ನಾನು. ಕೇಳಿಸ್ಕೊಂಡ್ರಲ್ಲ? ಕೇಳಿಸಿದೆ ಸರ್. ಹಾ ಹಾ, ದೊಡ್ಡ ರಂಗೇಗೌಡ ಅಲ್ಲ ಸರ್ ರಚನೆ ಮಾಡಿದೆ? ದೊಡ್ಡ ರಂಗೇಗೌಡ ಅಲ್ವಲ್ಲ. ಆರೆಂಜ್ ಜಯ ಗೋಪಾಲ? ಆರೆಂಜ್ ಜಯ ಗೋಪಾಲ ಅಲ್ಲ. ಗೊತ್ತಾಗ್ತಾ ಇಲ್ಲ ಸರ್. ಕನಗಾಲ ಪುಟ್ಟನ ಅಲ್ಲಲ್ಲ? ಅಲ್ಲ ಅಲ್ಲ ಅಲ್ಲ. ಆಯ್ತು ಸರ್, ಬೇರೆಯವರಿಗೆ ಅವಕಾಶ ಕೊಡಿ. ಖಂಡಿತ ಖಂಡಿತ, ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹಲೋ. ಹಲೋ, ಹಾ ಹೇಳಿ. ಸರ್ ನಮಸ್ತೆ, ನಾವು ರೂಪಾ ಕುಮಾರ್, ಪಡುವಳಲಿಂದ ಸರ್. ಈಗ ಒಂದು ಗೀತೆಯನ್ನ ಪ್ರಸಾರ ಮಾಡ್ದ ನಾವು, ಹೌದಲ್ವಾ? ಈ ಗೀತೆ ರಚನಾಕಾರರು ಗೊತ್ತಿದೆಯಾ ನಿಮಗೆ? ಇವರು ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದು ಸರ್. ರಾಜ್ಕುಮಾರ್ ಅವರ ಹಾಡಿರೋದಲ್ಲ ಸರ್. ಹಲೋ. ಹಲೋ, ಹಾಗಾದ್ರೆ ಗೊತ್ತಿಲ್ಲ ಸರ್. ಧನ್ಯವಾದಗಳು. ಇದೊಂದು ಜನಪದ ಸಾಹಿತ್ಯ, ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಸರಿ ಸರ್, ಥ್ಯಾಂಕ್ ಯು. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 08172967755. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್, ಹತ್ತು ಹಲವು ಉಚಿತ ಯೋಜನೆಗಳು ನಿಮಗಾಗಿ. ತಾಯಿ ಆರೋಗ್ಯ ಜೊತೆಗೆ ಗರ್ಭಿಣಿ ಬಾಣಂತಿ ಸೇವೆ, ನವಜಾತ ಶಿಶು ಆರೈಕೆ, ಸಮಯಕ್ಕೆ ಸರಿಯಾಗಿ ಲಸಿಕೆ, ಕುಟುಂಬ ಕಲ್ಯಾಣ ಯೋಜನೆ, ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು. ಯೋಗ ಕಲಿಕೆಗೆ, ಆರೋಗ್ಯಕರ ಆಹಾರ ಪದ್ಧತಿಗೆ, ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ, ಉತ್ತಮ ಆರೋಗ್ಯ ನಿಮ್ಮದಾಗಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಲವರಿ, ಇದುವರೆಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಮತ್ತು ಸಾಹಿತ್ಯಗಳ ಬಗ್ಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ತು. ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳುಗರು ಹೇಳಲಿಲ್ಲ, ತೊಂದರೆ ಇಲ್ಲ, ಆ ಉತ್ತರಗಳನ್ನು ನಾವೇ ತಿಳಿಸಿದ್ವಿ. ಮತ್ತೆ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ. ನಮ್ಮ ನೆಲೆಯಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹೈನು ಹೊನ್ನು ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ. ಹಾಲಿನ ದುರ್ವಾಸನೆಗೆ ವೈಜ್ಞಾನಿಕ ಕಾರಣಗಳು ಹಾಗೂ ಹಾಲಿನ ಶುಚಿತ್ವ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗದ ಪ್ರಾಧ್ಯಾಪಕರಾದ ಡಾ ದೇವರಾಜ ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:21 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 7:45 ಯುವವಾಣಿ ಇನ್ಫೋಟೆಕ್ ಸ್ವರ್ಣದಾಸ್ ಮತ್ತು ಚಂದನ ವಿಹೆಚ್ ಅವರಿಂದ. 8:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಟುಡೇ ಇನ್ ಪಾರ್ಲಿಮೆಂಟ್. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ಬಹುಮುಖಿ ಜ್ಞಾನಮುಖಿ ಭಾರತ, ಆರ್ನಾಲ್ಡ್ ಬಾಕಿ ಅವರ ಕೊಡುಗೆಗಳು. ಎಸ್ಎ ಕೃಷ್ಣಯ್ಯ ಅವರಿಂದ ಭಾಷಣ. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶದ ವಿಷಯವಾಗಿ ವಿಶೇಷ ಚರ್ಚೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಲೋಕಸಭೆಯಲ್ಲಿ ನಡೆಯುವ ಪ್ರಶ್ನೋತ್ತರ ವೇಳೆಯ ಕಾರ್ಯಕಲಾಪಗಳ ಧ್ವನಿಮುದ್ರಣ. ನಾಳೆ ಬೆಳಗ್ಗೆ 6:10 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಬರೀಕೆರೆ ಕಾರ್ಯಪ್ಪ ಅವರಿಂದ.